ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕ ಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಸತ್ತಾಂ ಸದಾ ಹೃದಿ. ನಿಗಮಾಂತ ಮಹಾದೇಶ್ವರ ದಯಾಶತಕ ಸ್ತೋತ್ರದಲ್ಲಿ 99ನೆಯ ಶ್ಲೋಕ. ದೃಷ್ಟೇಪಿ ದುರ್ಬಲಧಿಯಂ ದಮನೇಪಿ ದೃಪ್ತಂ ಸ್ನಾತ್ವಾಪಿ ಧೂಳಿರಸಿಕಂ ಭಜನೇಪಿ ಭೀಮಂ ಬದ್ಧ್ವಾ ಗೃಹಾಣ ವೃಷಶೈಲಪತೇರ್ಥಯೇ ಮಾಂ ತ್ವದ್ವಾರಣಂ ಸ್ವಯಂ ಅನುಗ್ರಹ ಶೃಂಖಲಾಭಿಃ. ವೃಷಶೈಲಪತೇರ್ದಯೇ ಶ್ರೀನಿವಾಸನ ದಯೆಯೇ. ದೃಷ್ಟೇಪಿ ದುರ್ಬಲಧಿಯಂ, ಶಾಸ್ತ್ರಾದಿಗಳಿಂದ ಕೃತ್ಯಾಕೃತ್ಯ ವಿವೇಕ ಉಂಟಾದರೂ ಆ ರೀತಿ ನಡೆಯಲು ಬಲವಿಲ್ಲದ ಬುದ್ಧಿಯುಳ್ಳವನು. ದಮನೇಪಿ ತೃಪ್ತಂ, ತತ್ತದ ಕರ್ಮಗಳ ಫಲಗಳ ನಿಗ್ರಹ ಉಂಟಾದರೂ ಅನುತಾಪವಿಲ್ಲದವನು. ಸ್ನಾತ್ವಾಪಿ, ಪಾಪಗಳಿಗೆ ಪ್ರಾಯಶ್ಚಿತ್ತಾದಿಗಳನ್ನು ಮಾಡಿಕೊಂಡರೂ ಧೂಳಿರಸಿಕಂ, ಪಾಪರಸಿಕನೂ. ಭಜನೇಪಿ ಭೀಮಂ, ಸಜ್ಜನರು ಉಪದೇಶಿಸಲು ಸಮೀಪಕ್ಕೆ ಬಂದರೂ ಸಹ ಭಯಂಕರನಾದವನೂ ಆದ. ತ್ವದ್ವಾರಣಂ ಮಾಂ, ನಿನ್ನ ಆನೆಯಾಗಿ ನಿನಗೆ ಶೇಷಭೂತನಾಗಿರುವ ನನ್ನನ್ನು ಸ್ವಯಂ ನೀನೇ ಅನುಗ್ರಹ ಶೃಂಖಲಾಭಿ, ಅನುಗ್ರಹವೆಂಬ ಸರಪಳಿಗಳಿಂದ ಬದ್ಧ್ವಾ ಕಟ್ಟಿಹಾಕಿ ಗ್ರಹಣ ಅಂಗೀಕರಿಸುವವಳಾಗು ಎಂದು ಪ್ರಾರ್ಥನೆ. ಇಲ್ಲಿ ಗಜದ ಸಾಮ್ಯವನ್ನು ವರ್ಣಿಸುತ್ತಾ ನಮ್ಮ ವಿಪರೀತ ಅನುಷ್ಠಾನವನ್ನು ಸ್ವಾಮಿ ಸ್ಪಷ್ಟಪಡಿಸುತ್ತಾರೆ. ನಿನಗೆ ಸೇರಿದ ಆನೆಯೇ ಆಗಿದ್ದೇನೆ, ಆದರೆ ನಿನ್ನನ್ನೇ ಅನಾದರಿಸುತ್ತಿದ್ದೇನೆ. ದಶಕದ ಆರಂಭದಲ್ಲಿ ಅವಧೀರಯಂತಂ ಎಂದು ಹೇಳಿದುದನ್ನು ಇಲ್ಲಿ ಆನೆಯ ದೃಷ್ಟಾಂತದಿಂದ ಉಪಪಾದಿಸುತ್ತಿದ್ದಾರೆ. ನೀನೇ ನನ್ನನ್ನು ಸಂಕೋಲೆಗಳಿಂದ ಬಂಧಿಸು ಎಂದು ಪ್ರಾರ್ಥಿಸುತ್ತಾರೆ. ದೃಷ್ಟೇಪಿ ದುರ್ಬಲಧಿಯಂ, ಒಂದು ಆನೆಯು ಸಂಕಟ ಪರಿಸ್ಥಿತಿಯಲ್ಲಿಯೂ ಹಿಂದು ಮುಂದು ನೋಡದೆ ನುಗ್ಗುತ್ತದೆ. ಅದು ಮಂದಬುದ್ಧಿಯುಳ್ಳದು. ಆದ್ದರಿಂದ ಮದದ ಕಾರಣ ಮುಂದಿರುವುದನ್ನು ಕಂಡರೂ ಅದೇನೆಂದು ತಿಳಿಯಲು ಶಕ್ಯವಾಗುವುದಿಲ್ಲ. ಹಾಗೆ ವಿಷಯಗಳನ್ನು ನೋಡಿದೊಡನೆಯೇ ನನಗೆ ಅದರಲ್ಲಿ ಸಂಘ ಮಾಡುವ ದೌರ್ಬಲ್ಯವು ಉಂಟಾಗುವುದು. ಶಾಸ್ತ್ರಗಳಿಂದ ತಿಳಿದಿದ್ದರೂ ಸಹ ಏನನ್ನು ಮಾಡಬೇಕು ಏನನ್ನು ಮಾಡಬಾರದು ಎಂಬ ವಿಷಯದಲ್ಲಿ ನನ್ನ ಮನಸ್ಸು ದುರ್ಬಲವಾಗಿದೆ ಎಂದರ್ಥ. ದಮನೇಪಿ ದೃಪ್ತಂ, ಗಜವನ್ನು ಅಂಕುಶಾದಿಗಳಿಂದ ಶಿಕ್ಷಿಸಿದರೂ ಸಹ ಅದನ್ನು ಗಣಿಸದೇ ದರ್ಪದಿಂದಲೇ ಇರುವುದು. ಹಾಗೆಯೇ ದಯೆಯಿಂದ ದಮನ ಮಾಡಲ್ಪಟ್ಟರೂ ಘೋರವಾದ ಪಾಪಗಳನ್ನು ಮಾಡುತ್ತಾ ದಯೆಯನ್ನೇ ಭಯಪಡಿಸುತ್ತಿದ್ದೇನೆ. ಮತ್ತು ಅನೇಕ ಪಾಪ ಪ್ರಾಯಶ್ಚಿತ್ತಗಳಿಂದ ನನ್ನ ಸಂಕಟಗಳನ್ನು ನಾನು ಕಳೆದುಕೊಂಡರೂ ಸಹ ಮತ್ತೆ ಮತ್ತೆ ಪಾಪಗಳನ್ನೇ ಮಾಡುತ್ತಾ ಇದ್ದೇನೆ. ಸ್ನಾತ್ವಾಪಿ ಧೂಳಿರಸಿಕಂ, ಆನೆಯು ಸ್ನಾನ ಮಾಡಿದ ನಂತರವೇ ಮರಳನ್ನು ತನ್ನ ಮೈಮೇಲೆಲ್ಲ ಎರಚಿಕೊಳ್ಳುತ್ತದೆ. ಹಾಗೆಯೇ ನಾನು ಮಾಧವನ ದಯಾ ಮಂದಾಕಿನಿಯಲ್ಲಿ ಮುಳುಗಿದ್ದರೂ ಪಾಪಗಳ ಕಳಂಕದಿಂದ ನನ್ನ ಶರೀರವನ್ನು ಮಲಿನ ಮಾಡಿಕೊಳ್ಳುತ್ತಿದ್ದೇನೆ. ಎಂದರೆ ಎಷ್ಟೇ ಶಿಕ್ಷೆಗಳನ್ನು ಅನುಭವಿಸುತ್ತಿದ್ದರೂ ದುಃಖಪಡುತ್ತಿದ್ದರೂ ನಂತರ ನಾನು ಪ್ರಾಯಶ್ಚಿತ್ತಗಳನ್ನು ಮಾಡಿದರೂ ಮತ್ತೆ ಮತ್ತೆ ಪಾಪಗಳನ್ನೇ ಮಾಡುತ್ತಿದ್ದೇನೆ ಎಂಬ ಭಾವ. ಭಜನೇಪಿ ಭೀಮಂ, ಆನೆಯಲ್ಲಿ ವಿಶ್ವಾಸ ಉಂಟಾಗುವುದು ಕಷ್ಟವೇ. ಎಷ್ಟೇ ಅದಕ್ಕೆ ಉಪಚಾರ ಮಾಡಿದರೂ ನಮಗೆ ಹತ್ತಿರ ಹೋಗಲು ಅದನ್ನು ನೋಡಿದರೆ ಭಯವಾಗುತ್ತದೆ. ಹಾಗೆಯೇ ನಾನು ಸಹ ಸಜ್ಜನರು ಹತ್ತಿರ ಬರಲೂ ಆಗದಂತೆ ಭಯಂಕರವಾಗಿದ್ದೇನೆ. ಬದ್ಧ್ವಾ ಗೃಹಾಣ ವೃಷಶೈಲಪತೇರ್ದಯೇ ಮಾಂ ತ್ವದ್ವಾರಣಂ ಸ್ವಯಂ ಅನುಗ್ರಹ ಶೃಂಖಲಾಭಿ. ನನ್ನ ಪ್ರಾರ್ಥನೆ ಇಲ್ಲದೆಯೇ ನೀನೇ ನಿನ್ನ ಅತ್ಯಧಿಕವಾದ ಮತ್ತು ಬಹಳ ಬಲವಾದ ಅನುಗ್ರಹವೆಂಬ ಸಂಕೋಲೆಗಳಿಂದ ನನ್ನನ್ನು ಬಂಧಿಸಿ ನಿನ್ನ ವಶವಾಗುವಂತೆ ಮಾಡು. ಆನೆಯ ಮುಂದೆಯೇ ಅದಕ್ಕೆ ತಿಳಿಯುವಂತೆ ನಾವು ಸಂಕೋಲೆಗಳನ್ನು ತೆಗೆದುಕೊಂಡು ಹೋಗಿ ಅದನ್ನು ಬಂಧಿಸುವುದು ಹೇಗೆ ಸಾಧ್ಯವಿಲ್ಲವೋ ಹಾಗೆಯೇ ನನಗೆ ತಿಳಿಯದಂತೆ ನೀನು ನನ್ನನ್ನು ಅನುಗ್ರಹಿಸಬೇಕು ಎಂಬ ಭಾವ. ಏಕೆಂದರೆ ದಯಾದೇವಿಗೆ ಅನನ್ಯಾರ್ಹ ಶೇಷಭೂತವಾದ ಈ ವಸ್ತುವನ್ನು ಸ್ವೀಕರಿಸಲು ನಾವು ಬೇಡಬೇಕಾದುದಿಲ್ವಲ್ಲ. ಆದ್ದರಿಂದ ನೀನೇ ನಿನಗೆ ಶೇಷಭೂತನಾದ ನನ್ನನ್ನು ಬಲಾತ್ಕಾರದಿಂದ ಸ್ವೀಕಾರ ಮಾಡಬೇಕು ಎಂದು ಪ್ರಾರ್ಥಿಸುತ್ತಾರೆ. ದೃಷ್ಟೇಪಿ ದುರ್ಬಲಧಿಯಂ ದಮನೇಪಿ ದೃಪ್ತಂ ಸ್ನಾತ್ವಾಪಿ ಧೂಳಿರಸಿಕಂ ಭಜನೇಪಿ ಭೀಮಂ ಬದ್ಧ್ವಾ ಗೃಹಾಣ ವೃಷಶೈಲಪತೇರ್ದಯೇ ಮಾಂ ತ್ವದ್ವಾರಣಂ ಸ್ವಯಂ ಅನುಗ್ರಹ ಶೃಂಖಲಾಭಿಃ. ನೂರನೇ ಶ್ಲೋಕ. ನಾಥಃ ಪರಂ ಕಿಮಪಿ ಮೇ ತ್ವಯಿ ನಾಥನೀಯಂ ಮಾತರ್ದಯೇ ಮಯಿ ಕುರುಷ್ವ ತಥಾ ಪ್ರಸಾದಂ. ಬದ್ಧಾಧರೋ ವೃಷಗಿರಿ ಪ್ರಣಯೀ ಯಥಾಸೌ ಮುಕ್ತಾನುಭೂತಿಮಿಹ ದಾಸ್ಯತಿ ಮೇ ಮುಕುಂದಃ. ಮಾತರ್ದಯೇ, ಅಮ್ಮ ದಯಾದೇವಿಯೇ, ಅತಃ ಪರಂ ಈಗ ಬೇಡುವುದಕ್ಕಿಂತ ಹೆಚ್ಚಾಗಿ ತ್ವಯಿ ನಾಥನೀಯಂ ನಿನ್ನಲ್ಲಿ ಬೇಡುವುದು ಕಿಮಪಿ ನ ಮತ್ತೊಂದೂ ಇಲ್ಲ. ಬದ್ಧಾದರ ಬದ್ಧರಾದ ಜೀವಿಗಳಲ್ಲಿ ಆಸಕ್ತಿಯುಳ್ಳವನು ವೃಷಗಿರಿ ಪ್ರಣಯಿ ವೆಂಕಟಾದ್ರಿಯಲ್ಲಿ ಪ್ರೇಮ ಉಳ್ಳವನೂ ಆದ ಅಸೌ ಮುಕುಂದ ಈ ಮುಕುಂದನು ಮೇ ನನಗೆ ಇಹ ಇಲ್ಲಿಯೇ ಯಥಾ ಮುಕ್ತಾನುಭೂತಿಂ ಹೇಗೆ ಮುಕ್ತರಿಗೆ ಲಭಿಸುವ ಅನುಭವವನ್ನು ದಾಸ್ಯತಿ ಕೊಡುವನು ತಥಾಮಯಿ ಪ್ರಸಾದಂ ಕುರುಷ್ವ ಹಾಗೆಯೇ ನೀನು ನನ್ನಲ್ಲಿ ಅನುಗ್ರಹವನ್ನು ಮಾಡು ಎಂದು ಪ್ರಾರ್ಥಿಸುತ್ತಾರೆ. ಶತಕವನ್ನು ಸಮಾಪ್ತಿಗೊಳಿಸುವ ಸಮಯದಲ್ಲಿ ದಯಾದೇವಿಯು ಕೇಳುತ್ತಾಳೆ, ನಿನಗೆ ಪ್ರೀತಿಯುಂಟಾಗುವಂತೆ ಏನನ್ನು ಮಾಡಲಿ ಎಂದು. ವಿಶ್ವಕ್ಕೆ ಉಪಕಾರವಾದದನ್ನೆಲ್ಲ ನೀಡಿದ್ದಾಯಿತು, ಬೇರೇನನ್ನು ಮಾಡಲಿ ಎಂದು ಕೇಳುತ್ತಾಳೆ. ಆಗ ಹೇಳ್ತಾರೆ, ಇಲ್ಲಿಯೇ ಶ್ರೀನಿವಾಸನ ಪಾದಗಳಲ್ಲಿ ಮುಕ್ತರ ಅನುಭವವನ್ನೆಲ್ಲ ಪಡೆಯಲಿಚ್ಛಿಸುತ್ತೇನೆ ಎಂದು. ಇಲ್ಲಿಯೇ ಅಮೃತನಾಗಬೇಕು ಶ್ರುತಿ ಹೇಳುವಂತೆ ಎಂದು, ಅಮೃತ ಇಹಭವತಿ ಎಂದು ಹೇಳಿದಂತೆ. ಮಾತರ್ದಯೇ, ಶತಕದ ಕಡೆಯಲ್ಲಿ ಮಾತೆಯೇ ಎಂದು ಸಂಬೋಧನೆ. ನಾಥಃ ಪರಂ ಕಿಮಮೇ ತ್ವಯಿನಾಥನೀಯ, ಇದಕ್ಕಿಂತ ಬೇರೆ ಯಾವುದು ನನಗೆ ನಿನ್ನಲ್ಲಿ ಬೇಡಲು ಇಲ್ಲ. ಮೈ ಗುರುಶ್ವ ತಥಾ ಪ್ರಸಾದಂ, ನನ್ನ ವಿಷಯವಾದ ನಿನ್ನ ಪ್ರಸಾದದ ಫಲವು ನೀನೇ ಎಂಬುವಂತಹ ಭಾವ ಇಲ್ಲಿ. ಬದ್ಧಾದರೋ ವೃಷಗಿರಿ ಪ್ರಣಯೀ ಯಥಾಸೋ ಮುಕ್ತಾನುಭೂತಿ ಮಿಹದಾಸ್ಥಿತಿ ಮೇ ಮುಕುಂದ. ಮೋಕ್ಷಪ್ರದನಾದ ಶ್ರೀನಿವಾಸನು ಎಂದಾದರೂ ಮೋಕ್ಷವನ್ನು ಕೊಟ್ಟೇ ಕೊಡುವನು. ಅವನು ಆಧ್ಯಾತ್ಮಿಕಾದಿ ತಾಪತ್ರಯಾಕ್ರಾಂತರಲ್ಲಿ ಅತ್ಯಧಿಕವಾದ ಪ್ರೇಮವನ್ನು ತೋರುವವನೇ ಆಗಿದ್ದಾನೆ. ಎಂದು ಈ ಚೇತನರೊಡನೆ ಸೇರುವೆನೋ ಎಂದು ಕಾತರನಾಗಿದ್ದಾನೆ, ಅವರಿಗೆ ಅನುಗ್ರಹ ಮಾಡಲು ಅವಸರ ಪ್ರತೀಕ್ಷನಾಗಿದ್ದಾನೆ ಎನ್ನುತ್ತಾರೆ. ಈ ಸಂಸಾರದಲ್ಲಿರುವ ಚೇತರನ್ನು ಅನುಗ್ರಹಿಸಲೆಂದೇ ಶ್ರೀ ವೈಕುಂಠವನ್ನು ಬಿಟ್ಟು ವೆಂಕಟಾದ್ರಿಯಲ್ಲಿ ಬಂದು ನೆಲೆಸಿದ್ದಾನೆ. ಆದರೆ ನನಗೆ ಈಗಲೇ ಇಲ್ಲಿಯೇ ಅದರ ಇಚ್ಛೆಯಾಗಿದೆ, ಭಗವಂತನು ಅದನ್ನು ಅನುಗ್ರಹಿಸುವಂತೆ ನೀನು ಮಾಡಬೇಕು ಎಂದು ಪ್ರಾರ್ಥಿಸುತ್ತಾರೆ. ನಾಥಃ ಪರಂ ಕಿಮಪಿ ಮೇ ತ್ವಯಿ ನಾಥನೀಯಂ ಮಾತರ್ದಯೇ ಮಯಿ ಕುರುಷ್ವ ತಥಾ ಪ್ರಸಾದಂ. ಬದ್ಧಾಧರೋ ವೃಷಗಿರಿ ಪ್ರಣಯೀ ಯಥಾಸೌ ಮುಕ್ತಾನುಭೂತಿಮಿಹ ದಾಸ್ಯತಿ ಮೇ ಮುಕುಂದಃ. 101ನೇ ಶ್ಲೋಕ. ನಿಸ್ಸೀಮ ವೈಭವಜುಷಾಂ ವಿಶತಾಂಗುಣಾನಾಂ ಸ್ತೋತುರ್ದಯೇ ವೃಷಗಿರೀಶ ಗುಣೇಶ್ವರೀಂ ತ್ವಾಂ ತೈರೇವ ನೂನಮವಶೈರಭಿನಂದಿತಂ ಮೇ ಸತ್ಯಾಪಿತಂ ತವ ಬದಾದ ಕುತೋಭಯತ್ವಂ. ದಯೇ ದಯಾದೇವಿಯೇ, ನಿಸ್ಸೀಮ ವೈಭವಜುಷಾಂ ಎಲ್ಲೇ ಇಲ್ಲದ ವೈಭವವನ್ನು ಹೊಂದಿರುವವು, ಮಿಶತಾಂ ಕಣ್ಣಿಗೆ ಕಾಣಿಸುತ್ತಿರುವವೂ ಆದ ಗುಣಾನಾಂ ಜ್ಞಾನಶಕ್ತಿಯಾದಿ ಕಲ್ಯಾಣ ಗುಣಗಳ ಸಮೂಹದಲ್ಲಿ ವೃಷಗಿರೀಶ ಗುಣೇಶ್ವರೀಂ ಶ್ರೀನಿವಾಸನ ಗುಣಗಳಿಗೆಲ್ಲ ಒಡೆಯಳಾಗಿರುವ ತ್ವಾಂ ನಿನ್ನನ್ನು ಸ್ತೋತುಹು ಸ್ತುತಿಸುತ್ತಿರುವ ಮೇ ನನಗೆ ತವ ಬಲಾತ್ ನಿನ್ನನ್ನು ಆಶ್ರಯಿಸಿದ ಬಲದಿಂದ ಅವಶೈಹಿ ತಮ್ಮ ಪ್ರಭುವನ್ನು ಸ್ತುತಿಸಿದ ಕಾರಣ ಪರವಶರಾದ ತೈರೇವ ಗುಣಗಳಿಂದಲೇ ಅಭಿನಂದಿತಂ ಪ್ರಶಂಸೆ ಮಾಡಲ್ಪಟ್ಟು ಅಕುತೋಭಯತ್ವಂ ಯಾರಿಂದಲೂ ಭಯವಿಲ್ಲದಿರುವಿಕೆಯು ಸತ್ಯಾಪಿತಂ ಸತ್ಯವಾದದ್ದಾಗಿ ಸ್ಥಾಪಿಸಲ್ಪಟ್ಟಿತು. ನೂನಂ ಇದರಲ್ಲಿ ಯಾವ ಸಂಶಯವೂ ಇಲ್ಲ. ದಯಾಗುಣವನ್ನು ಸ್ತುತಿಸುವ ಈ ಸ್ತೋತ್ರವನ್ನು ಮಿಕ್ಕೆಲ್ಲ ಗುಣಗಳು ಬಹಳ ಎಚ್ಚರಿಕೆಯಿಂದ ಕೇಳುತ್ತಿವೆಯಂತೆ. ಆ ವಿಧವಾದ ಮಹತ್ತಾದ ಗುಣಗಳ ಸಮಾಜದಲ್ಲಿ ಸ್ತೋತ್ರವು ಪಠಿಸಲ್ಪಡುವುದು. ಆ ವೃಷಗಿರೀಶನು ಆತ್ಮೇಶ್ವರನು, ಲಕ್ಷ್ಮಿಯು ಪುಂಪ್ರಧಾನೇಶ್ವರೇಶ್ವರಿ ಎಂದಂತೆ ಈಶ್ವರನನ್ನು ಸೇರಿದಂತೆ ಸಕಲ ಚೇತನಾಚೇತನರಿಗೂ ಈಶ್ವರಿಯು. ದಯೆಯಾದರೂ ವೃಷಗಿರೀಶನ ಗುಣಗಳಿಗೇ ಈಶ್ವರಿಯು. ಇತರ ಗುಣಗಳ ವಿಕಸಿತವಾದ ನೇತ್ರಗಳಿಂದ ಆಶ್ಚರ್ಯದೊಡನೆ ನೋಡುತ್ತಿರುವಂತೆಯೇ ನೀನು ನನ್ನಿಂದ ಈ ಸ್ತೋತ್ರವನ್ನು ರಚನೆ ಮಾಡಿಸಿದೆ. ಸ್ತೋತ್ರವನ್ನು ಪೂರ್ಣವಾಗಿ ಕೇಳಿ ಅವಶರಾದ ಆ ಗುಣಗಳಿಂದಲೂ ಅಭಿನಂದಿಸಲ್ಪಟ್ಟಿತು. ಮುಖ್ಯವಾದ ನಿನ್ನನ್ನು ನೋಡಿ ಪ್ರಬಲವಾದ ಆ ಗುಣಗಳಿಂದಲೂ ನನಗೆ ಭಯವಿಲ್ಲ ಎನ್ನುತ್ತಾರೆ. ನಿಸ್ಸೀಮ ವೈಭವಜುಷಾಂ ವಿಷತಾಂ ಗುಣಾನಾಂ ಸ್ತೋತುರ್ದಯೇ. ಒಂದೊಂದು ಗುಣವನ್ನು ಪೂರ್ಣವಾಗಿ ಸ್ತುತಿಸುವುದಕ್ಕಾಗದು. ಭಗವಂತನ ಗುಣಗಳು ಅಷ್ಟು ಉತ್ಕೃಷ್ಟವಾದ ಗುಣಗಳು ಎಂದು ಸ್ವಾಮಿ ದೇಶಿಕನ್ ಯಾದವಾಭ್ಯುದಯದಲ್ಲಿ ಹೇಳ್ತಾರೆ. ಯದೇಕೈಕ ಗುಣಪ್ರಾಂತೆ ಶ್ರಾಂತಾಹ ನಿಗಮವಂದಿನಃ ಎಂದು. ವೇದಗಳು ಕೂಡ ಅಲ್ಲಿ ಗುಣವನ್ನು, ಆನಂದ ಎಂಬುವ ಗುಣವನ್ನೇ ಸ್ತುತಿಸಲು ಆಗದೆ ನಿಂತು ಬಿಟ್ಟುವು ಎಂಬುದಾಗಿ. ಹಾಗೆಯೇ ಶ್ರುತಿಗಳು ಪರಾಸ್ಯ ಶಕ್ತಿ ವಿವಿಧೈವ ಶೂಯತೆ ಸ್ವಾಭಾವಿಕಿ ಜ್ಞಾನಬಲ ಕ್ರಿಯಾಚ ಎಂದು ಈ ಗುಣಗಳ ನಿರವಧಿಕವಾದ ಮಹಿಮೆಯನ್ನು ಸ್ತುತಿಸುತ್ತವೆ. ಇಂತಹ ಎಲ್ಲ ಗುಣಗಳು ಸುತ್ತಲೂ ನೋಡುತ್ತಿವೆ. ಋಷಿಗಿರೀಶ ಗುಣೇಶ್ವರಿ ತ್ವಾಂ, ಆದರೆ ಅವುಗಳೆಲ್ಲರ ಎದುರುಗಡೆ ನಾನು ಆ ಗುಣಗಳನ್ನು ನೋಡುತ್ತಿದ್ದರೂ ಸಹ ಗುಣಸಾರ್ವಭೌಮಿಯಾದ ನಿನ್ನನ್ನು ನಾನು ಸ್ತುತಿಸುತ್ತಿರಲು ತೈರೇವ ನೂನಂ ಅವಶೇಹಿ ಅಭಿನಂದಿತಮ್ಮೆ. ಇಚ್ಛೆ ಪಡೆದಿದ್ದರೂ ಆ ಗುಣಗಳು ನಿನ್ನನ್ನು ಅಭಿನಂದಿಸುತ್ತಿವೆ. ಈ ಸ್ತುತಿಯು ಬಹಳ ಚೆನ್ನಾಗಿ ಒಪ್ಪುತ್ತದೆ ದಯೆಗೆ ಎಂದು. ಏಕೆಂದರೆ ಆ ಗುಣಗಳು ತಮ್ಮ ಸ್ವರೂಪ ಸ್ಥಿತಿ ಮೊದಲಾದವು ದಯೆಯ ಅಧೀನದಲ್ಲಿರುವುದು. ಭಗವಂತನು ಸಹ ದಯೆಯ ಸಂಬಂಧದಲ್ಲೇ ಸಮಸ್ತ ಕಲ್ಯಾಣ ಗುಣಾಕರನಾಗಿದ್ದಾನೆ. ಆ ದಯೆಯನ್ನು ಸ್ತುತಿಸಿದ ಕಾರಣ ನಮಗೂ ನಿರತಿಶಯ ಪ್ರೀತಿಯುಂಟಾಯಿತು ಎಂದು ಆ ಗುಣಗಳೆಲ್ಲ ಚಿಂತಿಸಿ ದಯಾಸ್ತುತಿಯನ್ನು ಅನುಮೋದನೆ ಮಾಡುತ್ತವೆಯಂತೆ. ಆದ್ದರಿಂದ ಸತ್ಯಾಪಿತಂ ತವ ಬಲಾದ ಅಕುತೋ ಭಯತ್ವಂ, ಹೀಗೆ ಈ ಬಾಧಕವಾದ ಗುಣಗಳಿಂದಲೂ ನಾನು ನಿರ್ಭಯನಾಗಿದ್ದೇನೆ ಎಂದು ಸ್ತುತಿಸುತ್ತಾರೆ. ಹೀಗೆ ಭಗವಂತನ ಜ್ಞಾನಶಕ್ತಿಯಾದಿ ಗುಣಗಳನ್ನು ಬಿಟ್ಟು ದಯೆಯನ್ನು ಕುರಿತು ಸ್ತೋತ್ರ ಮಾಡಿದುದರಿಂದ ಇತರ ಗುಣಗಳಿಗೆ ಅಸಮಾಧಾನವಾಗುವ ಕಾರಣವೇ ಇಲ್ಲವೆಂದು ಇಲ್ಲಿ ನಿರೂಪಿಸಿ ಅದರ ಮೂಲಕ ದಯಾದೇವಿಯನ್ನು ಸ್ತೋತ್ರ ಮಾಡುತ್ತಾರೆ ಸ್ವಾಮಿ ದೇಶಿಕನ್. ನಿಸ್ಸೀಮ ವೈಭವಜುಷಾಂ ವಿಷತಾಂ ಗುಣಾನಾಂ ಸ್ತೋತುರ್ದಯೇ ವೃಷಗಿರೀಶ ಗುಣೇಶ್ವರಿ ತ್ವಾಂ ತೈರೇವ ನೂನಮವಶೈರಭಿನಂದಿತುಂ ಅಭಿನಂದಿತುಂ ಮೇ ಸತ್ಯಾಪಿತಂ ತವ ಬಲಾದ ಕುತೋ ಭಯತ್ವಂ. ಕವಿತಾ ಕೀರ್ತಿ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೇ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೇ ನಿಗಮಾಂತ ಮಹಾದೇಶಿಕಾಯ ನಮಃ.